ಬೇಡ, ಅದಕ್ಕೇನೋ ಒಂದು ಸಪೋಸ್ ಬೇಕು. ಹಾಕಲಿ ಸಿದ್ದಮ್ಮ, ಯದಾನಲೀಯತೆ ಚಿತ್ತಂ ನ ಚ ವಿಕ್ಷಿಪ್ಯತೆ ಪುನಃ ಅನಿಂಗನಮನಾಭಾಸಂ ನಿಷ್ಪನ್ನಂ ಬ್ರಹ್ಮ ತತ್ತದಾ. ಯದಾನಲೀಯತೆ ಚಿತ್ತಂ ನ ಚ ವಿಕ್ಷಿಪ್ಯತೆ ಪುನಃ ಅನಿಂಗನಮನಾಭಾಸಂ ನಿಷ್ಪನ್ನಂ ಬ್ರಹ್ಮ ತತ್ತದಾ. ಬಾಹ್ಯ ವಿಷಯಗಳಲ್ಲಿ ಸುಖಂ ನ ಸ್ವಾದಯೇತ್. ಮನಸ್ಸು ಯಾವಾಗ ಶಬ್ದಸ್ಪರ್ಶಾದಿ ವಿಷಯಗಳಲ್ಲಿ ಸುಖವನ್ನ ಅನುಭವಿಸಬೇಕು ಅನ್ನುವಂಥದ್ದನ್ನ ಕಳ್ಕೊಳ್ತದೆ, ನಿಸ್ಸಂಗ, ಎಚ್ಚರದಲ್ಲಿ ನಿಸ್ಸಂಗನೇ ಎನ್ನುವುದು ಸ್ಪಷ್ಟವಾಗಿರುತ್ತದೆಯೋ ಆವಾಗ ನಿಶ್ಚಲಂ ನಿಶ್ಚಲ ಚಿತ್ತಂ ಏಕೀಕುರಿಯಾತ್ ಪ್ರಯತ್ನದ. ಆವಾಗ ಆತ್ಮನಲ್ಲಿ ಅರ್ಥಾತ್ ಮನಸ್ಸನ್ನ ಆತ್ಮನಲ್ಲಿ ನಿಲ್ಲಿಸುವ ಪ್ರಯತ್ನ ಮಾಡಿ. ಯಾವಾಗ ಪ್ರಯತ್ನ ಮಾಡಿ? ಯಾವಾಗ ಹೊರಗೆ ಅದು ಸುಖಿಸುವ ಚಟವನ್ನು ಬಿಡುತ್ತದೆ ಮತ್ತು ಎಚ್ಚರದಲ್ಲಿ ಇದ್ದುಕೊಂಡು ನಿಸ್ಸಂಗ ಅನ್ನುವುದನ್ನು ಸ್ಪಷ್ಟ ಮಾಡಿಕೊಡುತ್ತದೆ ಆವಾಗ ಆತ್ಮನಲ್ಲಿ ನಿಲ್ಲಿಸಬೇಕು. ಅದನ್ನೇ ಬ್ರಹ್ಮ ಎಂದು ಈ ಶ್ಲೋಕದಲ್ಲಿ ಕಂಕ್ಲೂಡ್ ಮಾಡ್ತಾರೆ. ಯದಾ ನ ಲೀಯತೆ, ಈಗ ಮನಸ್ಸು ಲಯದಲ್ಲಿ ಇಲ್ಲ. ಮೇಲಿನ ಸಾಧನಗಳ ವೈರಾಗ್ಯ ಅಭ್ಯಾಸ ಎಲ್ಲ ಕರೆಕ್ಟಾಗಿ ಮಾಡಿದ ಮೇಲೆ ಈಗ ಮನಸ್ಸು ವಿಷಯಗಳಲ್ಲಿಯೂ ಇಲ್ಲ, ಲಯದಲ್ಲಿಯೂ ಇಲ್ಲ. ನ ಲೀಯತೆ ಚಿತ್ತಂ ನ ಚ ವಿಕ್ಷಿಪ್ಯತೆ ಪುನಃ, ಮತ್ತೆ ವಿಷಯಗಳ ಕಡೆಗೆ ಅದು ವಿಕ್ಷಿಪ್ತವಾಗುವುದಿಲ್ಲ. ಅನಿಂಗನಂ, ಅಲುಗಾಟ ಇಲ್ಲ. ಅನಾಭಾಸಂ, ಅಲ್ಲಿ ಅದಕ್ಕೆ ತೋರಿಕೊಳ್ಳಿಕ್ಕೆ ಏನು ವಿಶೇಷಣಗಳಿಲ್ಲ. ಆಭಾಸಂ, ಯಾವ ವಿಶೇಷಣಗಳು ಇರಬೇಕು. ಅನಾಭಾಸಂ, ಯಾವ ವಿಶೇಷಣಗಳು ಇಲ್ಲ. ಅವಾಗ ಅದು ಏನದು? ಅರಿವಿದೆ, ಅರಿತುಕೋಬೇಕು ಅನ್ನೋ ಪ್ರವೃತ್ತಿ ಇಲ್ಲ. ವಿಷಯಗಳಿವೆ, ವಿಷಯಗಳನ್ನು ಸ್ವಾದಿಸಬೇಕು ಅನ್ನುವಂತಹ ಪ್ರವೃತ್ತಿ ಇಲ್ಲ. ಎಚ್ಚರ ತಪ್ಪಿಲ್ಲ, ಲಯಗೊಂಡಿಲ್ಲ ಅಂತ ಅರ್ಥ. ಇವಾಗ ಅದು ಏನು? ಬ್ರಹ್ಮ ತತ್. ಆವಾಗ ತತ್ ಬ್ರಹ್ಮ, ಅದು ಬ್ರಹ್ಮವೇ ಆಗಿರುತ್ತದೆ. ಇಷ್ಟು ನಿರ್ಣಯ ಕೊಡಬೇಕಾದ್ರೆ ಎಷ್ಟು ದೀರ್ಘವಾದ ಕಾಲ ಈ ಚಿಂತನೆಯಲ್ಲಿ ತೊಡಗಿರ್ತಾನೆ. ದೀರ್ಘಕಾಲ ಮೊದಲು ಆನಿಂಗನ ಮಾಡ್ಕೊಂಬೋದು ಗೊತ್ತಲ್ಲ, ವಿಷಯಗಳನ್ನು ಸಾಧಿಸೋದು ಎಲ್ಲ ಪ್ರವೃತ್ತಿಗಳನ್ನು ಕಳ್ಕೊಳ್ಳೋಕೆ ಎಷ್ಟೋ ಜನ್ಮ ಹೋಗಿರ್ತಾವ. ಸಮಾಧ ಮಾಸ ಮಾದ ಮಾಸ ಮಾದ ಮಾಸ ಮಾದ ಮಾ ರೂಢಿಸ್ಕೊಂಡು ರೂಢಿಸ್ಕೊಂಡು ರೂಢಿಸ್ಕೊಂಡು ತಪಸ್ಸು ಮಾಡಿ ಮಾಡಿ ಮಾಡಿ ಮಾಡಿ ಅಷ್ಟೊಂದು ದೀರ್ಘಕಾಲದ ತಪಸ್ಸಿನ ನಂತರ ಅವನಿಗೆ ಈಗ ಹದವಾದ ಬ್ಯಾಕ್ಗ್ರೌಂಡ್ ಸಿಗುತ್ತದೆ. ಹದವಾದ ಬ್ಯಾಕ್ಗ್ರೌಂಡ್ ಹಿನ್ನೆಲೆ ಏನು, ವಿಷಯಗಳನ್ನು ಸಾಧಿಸದೇ ಇರುವುದು, ಎಚ್ಚರ ತಪ್ಪಿ ಲಯಗೊಳ್ಳದೇ ಇರುವುದು, ಎಚ್ಚರ ಇದ್ದುಕೊಂಡು ಏನನ್ನು ಸೇರಿಸಿಕೊಳ್ಳದೇ ಇರುವುದು, ಯಾವ ವಿಶೇಷಣಗಳನ್ನು ಸೇರಿಸಿಕೊಳ್ಳದೇ ಇರುವುದು, ಇಂಥ ಸ್ಥಿತಿಯಲ್ಲಿ ಅಯಂ ಆತ್ಮ ಬ್ರಹ್ಮ, ಈಗೇನು ನಾನು ಅಂತ ಒಂದು ಉಳಿದಿದೆ ಅಲ್ಲಿ, ಅಯಂ ಆತ್ಮ ಬ್ರಹ್ಮ ಅದು ಬ್ರಹ್ಮವೇ ಆಗಿದೆ. ಮಹಾವಾಕ್ಯ ಉಪದೇಶ ಇಷ್ಟರ ಮಟ್ಟಿಗೆ ಅದು ತನ್ನಂತಾನು ತೆರೆದಿಡಬೇಕು ಅಂತಂದ್ರೆ ಅಷ್ಟರ ಮಟ್ಟಿಗೆ ಹದವಾಗಿರಬೇಕು. ಆವಾಗ ಈ ಪವಾಡ ಸಾಧ್ಯ ಇದೆ. ಬಿಳ್ಕೋತ ಹೋಗ್ತದೆ, ನಮ್ಮ ಬಟ್ಟೆನ ಮುಚ್ಕೋತ ಹೋಗ್ತದೆ. ಉಪನ್ಯಾಸ ಹೆಂಗ್ ಮಾಡೋದು? ಅದಕ್ಕೇನಾದ್ರು ಬೇರೆ ದಾರಿ ನೋಡೋಕ್ಕಾಗತ್ತಾ? ನಾನು ಮುಂದೆ ಸರಿದ್ರೆ ಶಕೆ ಆಗ್ತದೆ. ಸುಭಾಷ್ಯ 208. ಯಥೋಕ್ತ ಉಪಾಯೇನ ನಿಗೃಹೀತಂ ಚಿತ್ತಂ ಯದಾ ಸುಷುಪ್ತೇ ನ ಲೀಯತೆ ನ ಚ ಪುನಃ ವಿಷಯೇಷು ವಿಕ್ಷಿಪ್ಯತೆ ಅನಿಂಗನಂ ಅಚಲಂ ನಿವಾತ ಪ್ರದೀಪ ಕಲ್ಪಂ. ಯಥೋಕ್ತ ಉಪಾಯೇನ ಮೇಲೆ ನಾಲ್ಕು ಸಂಗತಿಗಳಿಗೆ ನಾಲ್ಕು ಉಪಾಯಗಳನ್ನು ಕೊಟ್ಟಿದ್ದ. ಯಾವ ನಾಲ್ಕು ಸಂಗತಿಗಳು? ಲಯ, ವಿಕ್ಷೇಪ, ಕಷಾಯ, ರಸಾಸ್ವಾದ. ಲಯ, ವಿಕ್ಷೇಪ, ಕಷಾಯ, ರಸಾಸ್ವಾದ, ಇವು ನಾಲ್ಕಕ್ಕೆ ನಾಲ್ಕು ಪರಿಹಾರವನ್ನು ಕೊಟ್ಟಿದ್ದಾರೆ. ಇದೇ ಉಪಾಯ. ಈ ಉಪಾಯವನ್ನು ಪ್ರಯೋಗಿಸಿ ಮೊದಲು ಇವುಗಳನ್ನು ಗೆದ್ದುಕೋಬೇಕು. ಯಾವುಗಳನ್ನು? ಲಯ ವಿಕ್ಷೇಪಾದಿಗಳನ್ನು ಗೆಲ್ಕೋಬೇಕು. ಹೀಗೆ ಉಪಾಯೇನ ನಿಗೃಹೀತಂ ಚಿತ್ತಂ ಯದಾ ಯಾವಾಗ ಸುಷುಪ್ತೆ ನ ಲೀಯತೆ ಗಾಢ ನಿದ್ರೆಯಲ್ಲಿ ಅದು ಮತ್ತೆ ಲಯಗೊಂಡಿರುವುದಿಲ್ಲವೋ ನಚ ಪುನಃ ವಿಷಯೇಷು ವಿಕ್ಷಿಪ್ಯತೆ ಪುನಃ ಮತ್ತೆ ವಿಷಯಗಳಲ್ಲಿ ಸಾಧಿಸಬೇಕು ಅನ್ನೋ ಪ್ರವೃತ್ತಿಯನ್ನು ಇಟ್ಟುಕೊಂಡಿಲ್ಲವೋ ಆವಾಗ ಆ ಚಿತ್ತಂ ಅನಿಂಗನಂ ಚಿತ್ತಂ ಅಲುಗಾಡದೇ ಇದ್ದಂತಹ ಚಿತ್ತ ಅಚಲಂ ಸ್ಥಿರವಾದಂತಹ ಚಿತ್ತ. ಹೇಗೆ ಅಂದ್ರೆ ಒಂದು ಉದಾಹರಣೆ ಕೊಡ್ತಾರೆ. ಏನದು? ನಿವಾತ ಪ್ರದೀಪ ಕಲ್ಪಂ. ನಿವಾತ ಪ್ರದೀಪ ಕಲ್ಪಂ ಗಾಳಿ ರಹಿತವಾದ ಗಾಳಿಯ ಹೈದಾಟದ ರಹಿತವಾದ ಗಾಳಿ ರಹಿತವಾದ ಅಂದ್ರೆ ದೀಪನ ಉರಿಯೋದಿಲ್ಲ. ಗಾಳಿಯ ವೈದಾಟ ರಹಿತವಾದ ಆ ಪ್ರಕಾರವಾದಂತಹ ಓ ಗಾಳಿಯ ವೈದಾಟ ರಹಿತವಾದಂತಹ ಆ ವಾಸ್ತವಿಕತೆಯಲ್ಲಿ ಪ್ರದೀಪ, ಒಂದು ದೀಪ ಉರಿತಾ ಇದ್ರೆ ಹೇಗೆ ಉರಿತದೆ ಅಂತೆ ಇಲ್ಲಿ ಹೇಗುರುತ್ತದೆ, ಅದು ಶಾಂತವಾಗಿರುತ್ತದೆ, ಗಾಳಿಯ ಹೊಡೆತಕ್ಕೆ ಸಿಕ್ಕಾಕೊಂಡಿಲ್ಲ, ಆರಿಯೂ ಹೋಗುವುದಿಲ್ಲ, ಕೊಯ್ದಾಡೋದನ್ನು ಇಲ್ಲ, ಅಲುಗಾಡೋದನ್ನು ಸ್ಥಿರವಾಗಿರ್ತದೆ. ಹಾಗೆ ಆತ್ಮ ಸ್ಥಿರವಾಗಿ ಇರುತ್ತಾನೆ. ಅನಾಭಾಸಂ ಚ ನ ಕೇನಚಿತ್ ಕಲ್ಪಿತೇನ ವಿಷಯ ಭಾವೇನ ಅವಭಾಸತೆ. ನೋ ವೃತ್ತಿ ಗೆಟ್ಸ್ ರಿಜಿಸ್ಟರ್ಡ್, ಹಂಗರ್ತದ. ಯಾವುದೇ ವೃತ್ತಿ ಇರಲಿ ಅದು ರಿಜಿಸ್ಟರ್ ಆಗುವುದಿಲ್ಲ, ಎಷ್ಟಾದರೂ ಇರಲಿ ನಮಗೇನಾಗ್ಬೇಕು, ಆಸ್ ಲಾಂಗ್ ಆಸ್ ಇಟ್ ನೆವರ್ ಗೆಟ್ಸ್ ರಿಜಿಸ್ಟರ್. ಯಾಕಾಗುವುದಿಲ್ಲ, ಹಲೋ ಅಂತ ಹೇಳೋರು ಯಾರೂ ಇಲ್ಲ. ಕರ್ತೃ ಇದ್ದಾನಲ್ಲ ಅವಿದ್ಯಾಧಿಪತಿ, ಅವ ಎಲ್ಲಿದ್ದಾನೆ, ಇಲ್ಲ ಅವನು. ಸೊ ಹೀಗಾಗಿ ಅವನಲ್ಲಿ ಕೇನಚಿತ್ ಕಲ್ಪಿತೇನ ವಿಷಯ ಭಾವೇನ ನ ಅವಭಾಸತೆ, ಅಲ್ಲಿ ಯಾವುದೇ ಪ್ರಕಾರವಾದಂತ ಇಂಪ್ರೆಷನ್ಸ್ ಮೂಡೋದಿಲ್ಲ. ಏನೇನಾಯ್ತೀಗ, ಅವ ಇಂಪ್ರೆಷನ್ ಮೂಡಿದ್ದು ಅಂತ ಇಟ್ಕೋ, ಮುಂದೆ ನೆಕ್ಸ್ಟ್ ಪ್ರವೃತ್ತಿನ ಭೋಕ್ತೃ. ಮತ್ತೊಂದ್ಸಲ ನೋಡಬೇಕು, ಇನ್ನೊಂದ್ಸಲ ನೋಡಬೇಕು, ಮತ್ತೊಂದ್ಸಲ ಅನುಭವಿಸಬೇಕು. ಹೀಗಾಗಿ ವಿಷಯ ಭಾವದಿಂದ ಕೂಡ್ಬಿಡ್ತಾನೆ ಮನಸ್ಸು. ಯಾವುದು ಒಂದು ವಿಶೇಷಣವನ್ನು ಅಂಟಿಸಿಕೊಂಡ್ರೂ ಕೂಡ ಅವನ ವಿಷಯ ಭಾವದಲ್ಲಿ ಕೂಡ್ಕೊಂಡ್ಬಿಡ್ತಾನೆ. ಈಗ ಅವನು ಹಾಗೆ ಇಲ್ಲ. ನ ಕೇನಚಿತ್ ಕಲ್ಪಿತೇನ ವಿಷಯ ಭಾವೇನ ಅವಭಾಸತೆ, ಯಾವುದೇ ಪ್ರಕಾರವಾದಂತಹ ವಿಷಯಗಳು ಇಲ್ಲಿ ಎದುರುಗಡೆ ಅವುಗಳಲ್ಲಿ ಅವನು ಆನಂದಿಸುವುದಿಲ್ಲ, ಅವುಗಳಿಂದ ಸಹಿತವಾಗಿ ನ ಅವಭಾಸತೆ, ಅವುಗಳಿಂದ ಸಹಿತವಾಗಿ ಆತ್ಮನ ತೋರೋದಿಲ್ಲ, ಅವೆಲ್ಲವುಗಳಿಂದಲೂ ರಹಿತವಾಗಿ ಆತ್ಮನ ತೋರ್ತಾನೆ ಅಂದ್ರೆ ಸ್ಪಷ್ಟವಾಗುತ್ತದೆ. ಇತಿ ಯದಾ ಏವಂ ಲಕ್ಷಣಂ ಚಿತ್ತಂ ತದಾ ನಿಷ್ಪನ್ನಂ ಬ್ರಹ್ಮ ಬ್ರಹ್ಮಸ್ವರೂಪೇಣ ನಿಷ್ಪನ್ನಂ ಚಿತ್ತಂ ಭವತಿ ಇತ್ಯರ್ಥಃ. ಈ ಪ್ರಕಾರ ಯಾವಾಗ ಈ ಲಕ್ಷಣಗಳಿಂದ ಕೂಡಿದಂತಹ ಮನಸ್ಸು, ಅರ್ಥಾತ್ ಏನು ಲಕ್ಷಣಗಳು ಹೇಳ್ರಿ, ಸ್ವಾದಿಸುವುದಿಲ್ಲ, ವಿಕ್ಷಿಪ್ತವಾಗುವುದಿಲ್ಲ, ಲಯವಾಗುವುದಿಲ್ಲ, ಎಚ್ಚರದಿಂದ ಇದೆ, ಇಷ್ಟು ಲಕ್ಷಣಗಳಿಂದ ಯಾವಾಗ ನಮ್ಮ ಮನಸ್ಸು ಸಿದ್ಧವಾಗುತ್ತದೆ ತದಾ ಆವಾಗ ನಿಷ್ಪನ್ನಂ ಬ್ರಹ್ಮ, ಹೌದಾ, ಆ ಸ್ಪಷ್ಟವಾದ ಬ್ರಹ್ಮ, ನಿಷ್ಪನ್ನಂ ಸ್ಪಷ್ಟವಾದ ಬ್ರಹ್ಮ, ಸ್ಪಷ್ಟವಾದ ಬ್ರಹ್ಮ, ಅಪರೋಕ್ಷತಃ ಸ್ಪಷ್ಟವಾದ ಬ್ರಹ್ಮ. ಅದೊಂದು ಶಬ್ದ ಹಾಕ್ರಿ, ಏಕೆಂದರೆ ಅವನು ಬ್ರಹ್ಮಸ್ವರೂಪನೇ ಆಗಿದ್ದ, ಅವನು ಬ್ರಹ್ಮಸ್ವರೂಪನೇ ಆಗಿದ್ದರಿಂದಾಗಿ ಬ್ರಹ್ಮನಾಗಬೇಕಾಗಿಲ್ಲ, ಸ್ವಯಂ ಬ್ರಹ್ಮಸ್ವರೂಪನಾಗಿದ್ದರಿಂದಾಗಿ ಅಪರೋಕ್ಷ ಬ್ರಹ್ಮ. ಬ್ರಹ್ಮಸ್ವರೂಪೇಣ ನಿಷ್ಪನ್ನಂ ಚಿತ್ತಂ ಭವತಿ, ಇಂತಹ ಮನಸ್ಸು ಅವನಿಗಾಗುತ್ತದೆ. ಎಂತಹ ಮನಸ್ಸು ಅಂದರೆ ಬ್ರಹ್ಮನೇ ತಾನು ಅನ್ನುವುದು ಸ್ಪಷ್ಟವಾಗುತ್ತದೆ. ವಿಷಯಾಕಾರವಾದ ಮನಸ್ಸು ಒಂದು ವಿಷಯವಾದರೆ, ಒಂದು ಚಿಂತನೆ ಆದರೆ, ವಿಷಯಾಕಾರ ರಹಿತ ಅವಿಷಯವಾದ ಬ್ರಹ್ಮ, ಅವಿಷಯವಾದ ಮನಸ್ಸು ಅನ್ನೋದು ಒಂದು ಒಂದು ಲೆಕ್ಕಾಚಾರ. ವಿಷಯಾನುಸಾರ ಅಂತಂದಾಗ ಶಬ್ದಸ್ಪರ್ಶಾದಿ ವಿಷಯಗಳಲ್ಲಿ ಅಭಿಮಾನವನ್ನು ಹೊಂದಿದಾಗ ನಾವು ವಿಷಯಾಕಾರ ಚಿತ್ತ ಅಂತ ಕರಿತೀವಿ. ವಿಷಯಾಕಾರ ರಹಿತವಾದ ಚಿತ್ತ, ಇದರ ಅರ್ಥ ಏನು ಅಂತಂದ್ರೆ ಯಾವುದೇ ವಿಷಯಗಳು ರಿಜಿಸ್ಟರ್ ಆಗಿಲ್ಲ, ರಹಿತವಾದ ಚಿತ್ತ. ವಿಷಯಗಳು ರಿಜಿಸ್ಟರ್ ಆದರೆ ಅವನಿನ್ನು ಬ್ರಹ್ಮ ಆಗಿಲ್ಲ ಅಂತ ಅರ್ಥ. ವಿಷಯಗಳು ರಿಜಿಸ್ಟರ್ ಆಗಲಿಲ್ಲ, ಬ್ರಹ್ಮ ನಿಷ್ಪನ್ನಂ ಬ್ರಹ್ಮ. ಮನಸ್ಸು ಬ್ರಹ್ಮವೇ ಆಗಿಬಿಡುತ್ತದೆ. ನಿಷ್ಪನ್ನಂ ಬ್ರಹ್ಮ ಅಂದ್ರೇನು? ಮನಸ್ಸು ಬ್ರಹ್ಮವೇ ಆಗಿಬಿಡುತ್ತದೆ. ಈ ಮನಸ್ಸಿನ ಸಹಿತವಾದ ವ್ಯವಹಾರ ನಾನು ನಾನು ನಾನು ಎಂದು ಮಾಡ್ತಾ ಇದ್ದಿ. ಈಗ ಆ ನಾನು ರಹಿತವಾದ ಎಚ್ಚರವೇ ತಾನಾದ ಈ ಸ್ಥಿತಿಯಲ್ಲಿ ಬ್ರಹ್ಮ ಬಿಟ್ಟು ಇನ್ನೇನಾಗ್ಲಿಕ್ಕೆ ಸಾಧ್ಯ? ಅದು ಬ್ರಹ್ಮವೇ ತಾನಾಗಿ ಬೇರೆ ಇನ್ನೇನಾಗ್ಲಿಕ್ಕೆ ಸಾಧ್ಯ? ಕಮ ಲೆಟ್ ಅಸ್ ಸಿ. ಸುಖಿ ಆಗ್ತಾನ, ದುಃಖಿ ಆಗ್ತಾನ, ಹುಟ್ಟುತ್ತಾನ, ಸಾಯ್ತಾನ, ಹುಟ್ಟು ಸಾವಿನ ಜೊತೆ ಇರ್ತಾನ, ಮತ್ತೆ ದೇಹ ಪಡಿತಾನ? ಬ್ರಹ್ಮವೇ ತಾನು ಎನ್ನುವುದಾದ ಮೇಲೆ ಮತ್ತೆ ಮಾಡುವುದೇನಿದೆ ಅಲ್ಲಿ? ಅದಕ್ಕೆ ಆ ಶಬ್ದ ಬ್ರಹ್ಮ ಸ್ವರೂಪೇಣ ನಿಷ್ಪನ್ನಂ ಚಿತ್ತಂ ಭವತಿ ಇತ್ಯರ್ಥ. ಸ್ವಸ್ಥಂ ಶಾಂತಂ ಸನಿರ್ವಾಣಂ, ಸ್ವಸ್ಥಂ ಶಾಂತಂ ಸನಿರ್ವಾಣಂ, ಕಥ್ಯಂ ಸುಖಮುತ್ತಮಂ, ಕಥ್ಯಂ ಸುಖಮುತ್ತಮಂ, ಅಕಥ್ಯಂ ಸುಖಮುತ್ತಮಂ, ಅಕಥ್ಯಂ ಸುಖಮುತ್ತಮಂ, ಅಜಮಜೇನ ಜ್ಞೇನ, ಅಜಮಜೇನ ಜ್ಞೇನ, ಸರ್ವಜ್ಞಂ ಪರಿಚಕ್ಷತೆ, ಸರ್ವಜ್ಞಂ ಪರಿಚಕ್ಷತೆ, ಸ್ವಸ್ಥಂ ಶಾಂತಂ ಸನಿರ್ವಾಣಂ, ಸ್ವಸ್ಥಂ ಶಾಂತಂ ಸನಿರ್ವಾಣಂ, ಅಕಥ್ಯಂ ಸುಖಮುತ್ತಮಂ, ಅಜಮಜೇನ ಜ್ಞೇನ ಸರ್ವಜ್ಞಂ ಪರಿಚಕ್ಷತೆ. ಸ್ವಸ್ಥಂ ಸ್ವರೂಪದಲ್ಲಿ ನಿಂತಹ ಶಾಂತಂ ಪರಿಪೂರ್ಣ ಆತ್ಮನೇ ತಾನಾದಂತಹ ಸನಿರ್ವಾಣಂ ಯಾವ ವಾಣ ಯಾವ ಅಂಟನ್ನು ಅಂಟಿಸಿಕೊಳ್ಳದೇ ಇದ್ದಂತಹ ಯಾವ ಉತ್ತಮಂ ಸುಖಂ ಅಕಥ್ಯಂ ಆ ಉತ್ತಮವಾದ ಸುಖವನ್ನು ಅಕಥ್ಯಂ ನಾವು ಹೇಳಿ ಆಯಿತು ನಿಮಗೆ. ಆ ಸುಖ ಅದೇ ಈಗ ನಾವು ಮಾತಾಡಿದ್ದು, ಆ ಸುಖವೇ ಈಗ ನಾವು ಮಾತಾಡಿದ್ದು. ಅಜಂ ಅಜೇನ ಜ್ಞೇಯೇನ ಸರ್ವಜ್ಞಂ ಪರಿಚಕ್ಷತೆ. ಹುಟ್ಟುರಹಿತವಾದ ಹುಟ್ಟೇ ಇಲ್ಲದಂತಹ ಎಚ್ಚರವೇ ತಾನಾದ ಸರ್ವಜ್ಞನಾದಂತಹ ಆ ಬ್ರಹ್ಮನ ಎಂದು ಹೇಳುತ್ತಾರೆ. ಪರಿಚಕ್ಷತೆ ಸರ್ವಜ್ಞಂ ಪರಿಚಕ್ಷತೆ ಎಂದು ಪ್ರವಚನ ಮಾಡುತ್ತಾರೆ, ವ್ಯಾಖ್ಯಾನಿಸುತ್ತಾರೆ. ತಿಳಿದವರು ಈ ಪ್ರಕಾರವಾಗಿ ಹೇಳುತ್ತಾರೆ. ಸ್ವಸ್ಥಂ ಶಾಂತಂ ಸನಿರ್ವಾಣಂ ಕಥ್ಯಂ ಅಕಥ್ಯಂ ಸುಖಮುತ್ತಮಂ. ಸ್ವಸ್ಥವೂ ಶಾಂತವೂ ಸನಿರ್ವಾಣವೂ ಇನ್ನು ಹೆಚ್ಚಿಗೆ ಇನ್ನು ಏನೇನೋ ಹೇಳಬೇಕು ಅಂತದ್ದು ಹೇಳಲಿಕ್ಕಾಗುವುದಿಲ್ಲ. ಇಂತಹ ಶಬ್ದಗಳು ಅಡಿಗೋಗ್ತಾವಲ್ಲ. ಅಂತಹ ಅಜಂ ಜನ್ಮರಹಿತವಾದ ಅಜೇನ ಜನ್ಮರಹಿತವಾದ ಆತ್ಮನನ್ನ ಅದೇ ಪ್ರಕಾರ ಹುಟ್ಟುರಹಿತವಾದದ್ದರಿಂದ ಜ್ಞೇಯೇನ ತಿಳಿಯಬೇಕಾದಂಥ ತತ್ವಜ್ಞಾನವನ್ನ ತಿಳಿದದ್ದಾಯಿತು. ಆದ್ದರಿಂದ ಸರ್ವಜ್ಞವಾದದ್ದನ್ನು ತಿಳಿದದ್ದಾಯಿತು ಎಂದು ಪರಿಚಕ್ಷತೆ ಅಂತ ಜ್ಞಾನಿಗಳು ಇದರ ಬಗ್ಗೆ ಅಭಿಪ್ರಾಯ ಪಡುತ್ತಾರೆ. 209 ಯಥೋಕ್ತಂ ಪರಮಾರ್ಥ ಸುಖಂ ಆತ್ಮಸತ್ಯಾನುಬೋಧ ಲಕ್ಷಣಂ ಸ್ವಸ್ಥಂ ಸ್ವಾತ್ಮನಿಷ್ಠಿತಂ. ಈವರೆಗೂ ನಾವು ಅನೇಕ ವಿಷಯಗಳನ್ನ ಹೇಳ್ತಾ ಬಂದಿದ್ದೀವಿ. ಯಥೋಕ್ತಂ ಯಾವ ಸಂಗತಿಯ ಸುತ್ತಲೂ ಹೇಳಿದ್ದೀವಿ, ಪಾರಮಾರ್ಥಿಕ ಸುಖ. ಪಾರಮಾರ್ಥಿಕ ಸುಖ, ವ್ಯಾವಹಾರಿಕ ಸುಖವನ್ನ ಯಾವ ಉಪನಿಷತ್ತು ಮಾತಾಡಬೇಕಾಗಲ್ಲ, ಯಾವ ವೇದವು ಮಾತಾಡಬೇಕಾಗಿಲ್ಲ. ಹುಟ್ಟುತ್ತಾನೆ ಅಷ್ಟಾವಕ್ರ ಆಗಿರ್ಬಿಟ್ರೆ ಸಾಕಷ್ಟು ನಿನಗೆ ವ್ಯಾವಹಾರಿಕ ಸುಖ ಸಿಗ್ತದೆ, ಅದನ್ನು ಯಾವುದು ಉಪನಿಷತ್ತು ಹೇಳ್ಕೊಳ್ಬೇಕಾಗಿಲ್ಲ. ಅದಕ್ಕೆ ನೋಡ್ರಿ, ಅದು ಗುಲಾಬ್ ಜಾಮೂನ್ ಹೆಂಗ್ ಮಾಡ್ಬೇಕು ಅಂತ ನಾನು ಹೇಳೋದಿಲ್ಲ. ಒಟ್ಟ ಈ ಕಟ್ಟಿನಂತ ಯಾವುದೇ ಒಬ್ಬಟ್ಟು ಹೆಂಗ್ ಮಾಡ್ಬೇಕು ಆದ್ರೆ ಅವಶ್ಯವಾಗಿಯೂ ಕೂಡ ಅದು ಸುಖದ ವಿಷಯವನ್ನಾಗೆ ಮಾತಾಡ್ತದೆ. ಯಾವ ಸುಖ? ಪಾರಮಾರ್ಥಿಕ ಸುಖ. ಅದು ಯಾವ ಲಕ್ಷಣಗಳಿಂದ ಕೂಡಿದೆ? ಆತ್ಮ ಸತ್ಯಾನುಬೋಧ ಲಕ್ಷಣಂ. ಆತ್ಮ ಸತ್ಯಂ, ಆತ್ಮ ಸತ್ಯ. ಅನುಬೋಧ ಲಕ್ಷಣಂ, ಎಲ್ಲಿದೆ ಅದು? ಸ್ವಸ್ಥಂ, ಅವರವರೇ ಅವರಾಗಿದ್ದಾರೆ, ಅವರವರೇ ಆತ್ಮ ಆಗಿದ್ದಾರೆ. ಅವರಿಗವರೇ ಆತ್ಮ, ಅವರಿಗವರೇ ಆತ್ಮ, ಅವರಿಗವರೇ ಆತ್ಮ, ಅವರವರಿಗೆ ಅವರು ಆತ್ಮರಾಗಿದ್ದಾರೆ. ಸ್ವಸ್ಥಂ ಈಸ್ ಈಕ್ವಲ್ ಟು ಸ್ವಾತ್ಮನಿ, ಮುಂದೆ ಕೊಟ್ಟಾರೆ ನೋಡು, ಸ್ವಾತ್ಮನಿ ಸ್ಥಿತಂ. ಅವರವರ ಆತ್ಮನಲ್ಲಿ ಅವರು ಉಳಿದಿದ್ದಾರೆ, ಅದಕ್ಕೆ ಸ್ವಸ್ಥಂ ಅಂತ ಕರೀತಾರೆ. ಅವರವರ ಆತ್ಮನಲ್ಲಿ ಅವರು ಆತ್ಮರೇ ಆಗಿ ಉಳಿದಿದ್ದಾರೆ. ಅವರವರ ಆತ್ಮನಲ್ಲಿ ಅವರು ಸುಖಿಗಳಾಗಿ ಉಳಿಬಹುದಲ್ಲ, ದುಃಖಿಗಳಾಗಿ ಉಳಿಬಹುದಲ್ಲ. ಆಹಾ, ಅವರವರಲ್ಲಿ ಆತ್ಮನೇ ಆಗಿ ಉಳಿದಿದ್ದಾರೆ. ಶಾಂತಂ ಸರ್ವ ಅನರ್ಥ ಉಪಶಮ ರೂಪಂ ಸ್ವಾಸ್ಥಂ ಶಾಂತಂ. ಏನ್ ಶಾಂತಂ? ಎಲ್ಲ ಅನರ್ಥಗಳು ಶಾಂತವಾಗಿವೆ, ಅದು ಆವಾಗ ಮಾತ್ರ ಶಾಂತ ಸ್ಥಿತಿ. ಎಲ್ಲ ಅನರ್ಥಗಳು ಆತ್ಮನನ್ನ ಹೊರತುಪಡಿಸಿ ಎಲ್ಲವೂ ಅನರ್ಥವೇ. ಓಲ್ ಸಂಸಾರ ಚಕ್ರ ಇಸ್ ಅನರ್ಥ ಪರಂಪರ. ಆತ್ಮ ಒಂದೇ ಸಾರ್ಥಕ. ಆ ಸಾರ್ಥಕವಾದ ಆತ್ಮನ ತಿಳುವಳಿಕೆಯನ್ನ ಇವರು ಹೊಂದಿದ್ದಾರೆ. ಇಷ್ಟಕ್ಕೆ ನಿಲ್ಲಿಸೋದಿಲ್ಲ, ಅವ್ರು ಹೇಳ್ತಾರೆ ಸ ನಿರ್ವಾಣಂ. ಏನ್ರಿ ನಿರ್ವಾಣ ಅಂದ್ರೆ? ನಿರ್ವೃತಿ ನಿರ್ವಾಣಂ ಕೈವಲ್ಯಂ. ಎಲ್ಲವುಗಳಿಂದಲೂ ನಿವೃತ್ತನಾಗ್ಬಿಟ್ಟ ಅಂದ್ರೆ ಅದಕ್ಕೆ ನಿರ್ವಾಣ ಅಂತ ಕರೀತಾರೆ. ಎಲ್ಲವುಗಳಿಂದಲೂ ಅವನು ನಿವೃತ್ತನಾಗಬೇಕು, ಅದು ನಿರ್ವಾಣ. ವೇದಾಂತದ ಅರ್ಥ ಹೇಳ್ಬೇಕಂದ್ರೆ ಕೈವಲ್ಯಂ, ಇದು ವೇದಾಂತದ ಅರ್ಥ. ಏನು ಕೈವಲ್ಯ ಅಂದ್ರೆ? ಕೇವಲ ಆತ್ಮನು, ಅದು ಕೈವಲ್ಯ. ನಿರ್ವೃತ್ತಿ ನಿರ್ವಾಣ ಕೈವಲ್ಯಂ ಸಹ ನಿರ್ವಾಣೇನ ವರ್ತತೆ. ಸಹ ಅವನು ಮಾತ್ರ ನಿರ್ವಾಣ ಎಂದು ಅನಿಸಿಕೊಳ್ಳುತ್ತಾನೆ. ಸಹ ಅವನು ಮಾತ್ರ ತಚ್ಚ ಅಕಥ್ಯಂ ನ ಶಕ್ಯತೆ ಕಥಯಿತು. ಆ ಸ್ಥಿತಿ ಏನದು? ನಮಗೆ ಶಬ್ದಗಳಿಂದ ತಿಳಿಸುವ ಪ್ರಯತ್ನ ಮಾಡ್ರಿ. ಅಕಥ್ಯಂ ತಿಳಿಸ್ಲಿಕ್ಕಾಗೋದಿಲ್ಲ. ನ ಶಕ್ಯತೆ ಕಥಯಿತು, ಅದನ್ನು ತಿಳಿಸ್ಲಿಕ್ಕೆ ಆಗೋದಿಲ್ಲ. ಅದಷ್ಟ ಅದು ಅದೊಂದು ವಿಶಿಷ್ಟವಾದ ಆನಂದ, ತೀರಲಾರದ ಆನಂದ. ಇನ್ನೊಂದು ಆನಂದವು ಬೇಕು ಎನ್ನುವ ಭಿಕ್ಷುಕರ ಬಯಸುವ ಆನಂದ ಅಲ್ಲ. ಇದ್ದ ಆನಂದವು ನಮ್ಮ ಯಾವ ವ್ಯಕ್ತಿತ್ವದಿಂದಲೂ ಉಕ್ಕಿ ಹರಿಯೋದಿಲ್ಲ. ನನಗೆ ನಾನು ಸಚ್ಚಿದಾನಂದ ಆಗಿದ್ದೀನಿ, ನಾನು ಸಚ್ಚಿದಾನಂದ ಆಗಿದ್ದೀನಿ ಅಂತ ಮಾತುಗಳಿಂದ ಹೊರಬರ್ತದ? ಕಣ್ಣುಗಳಿಂದ ಹೊರಬರುವುದಿಲ್ಲ, ಕಿವಿಗಳಿಂದ ಹೊರಬರುವುದಿಲ್ಲ. ಆದರೆ ಒಂದು ಮಾತ್ರ ಸತ್ಯ, ಅದು ಹೊರಗೆ ಬರಬೇಕಾಗಿಲ್ಲ. ಇದ್ದದ್ದು ಇದ್ದಂತೆನೆ ಸ್ಪಷ್ಟ ಆದ್ರೆ ಸಾಕಾಗಿದೆ. ನಾವು ಎಷ್ಟೆಷ್ಟು ಎಷ್ಟೆಷ್ಟು ನಮ್ಮ ವ್ಯವಹಾರಗಳ ಮಧ್ಯದಲ್ಲಿ ಆತ್ಮನನ್ನ ಹೊರಗೆ ತರಬೇಕು ಅಂತ ಪ್ರಯತ್ನ ಮಾಡ್ತೀವಿ, ಅಷ್ಟು ನಾವು ಪರಮಾತ್ಮನಿಂದ ದೂರ ಹೋಗ್ತೀವಿ. ಉಲ್ಟಾ ಮಾಡಿ, ಎಷ್ಟೆಷ್ಟು ಪರಮಾತ್ಮನ ದೂರ ಇಟ್ಟಿರ್ತೀರಿ ಅಷ್ಟು ವ್ಯವಹಾರದಲ್ಲಿ. ತಿರುಪತಿ ತಿಮ್ಮಪ್ಪ ಅವಶ್ಯವಾಗಿ ವರ್ಷಕ್ಕೊಂದ್ಸಲ ಬಂದು, ಅದು ನೀ ಅಲ್ಲಿ ಬರಬೇಡ, ನೀ ಅಲ್ಲಿ ಇಟ್ಬಿಟ್ಟು ಆಮೇಲೆ ಚಿಂತನೆ ಮಾಡೋದು. ಇದು ಉದ್ಭವ ಲಿಂಗನೋ, ಉದ್ಭವಾದಂತ ವಿಗ್ರಹವೋ, ಏನು ಯಾರು ತಂದಿಟ್ಟದ್ದು ಅಂತ ಆಮೇಲೆ ಜಿಜ್ಞಾಸೆ ಮಾಡೋದು, ಮೊದಲು ಇಟ್ಬಿಡೋದು. ಆ ಆನಂದ ಹೇಳ್ಕೊಳಕ್ ಆಗೋದಿಲ್ಲಪ್ಪ. ನ ಕಥೆ ಇತ್ಯ ನ ನ ನ ನ ಶಕ್ಯತೆ ಕಥೆಯಿತು, ಕಥೆಯಿತು ಹೇಳಲಿಕ್ಕೆ ಸಾಧ್ಯ ಇಲ್ಲ. ವಿವರಿಸಲು ಅಸಾಧ್ಯವಾದಂತಹ ಆನಂದ ಅತ್ಯಂತ ಅಸಾಧಾರಣ ವಿಷಯತ್ವಾದ ಅಸಾಧಾರಣ ಅತ್ಯಂತ ಅಸಾಧಾರಣ ವಿಷಯತ್ವಾದ ಸುಖಂ ಉತ್ತಮಂ. ಇದು ಸಾಧಾರಣ ಸುಖ ಅಲ್ಲಪ್ಪ, ಅಸಾಧಾರಣವಾದ ಸುಖ. ಅದಕ್ಕೆ ಭಗವಂತ ಭಗವದ್ಗೀತೆಯಲ್ಲಿ ಪ್ರೇಯಸ್ಸು ಅಂತ ಕರೀತಾನೆ, ಶ್ರೇಯಸ್ಸು ಅಂತ ಕರೀತಾನೆ. ಪ್ರೇಯಸ್ಸನ್ನ ನೀವು ವಿವರಿಸಬಹುದು, ನೀವು ತೋರಿಸಬಹುದು, ನೀವು ತಂದು ತೋರಿಸಬಹುದು, ಅದ್ರ ಬಣ್ಣ ತೋರಿಸಬಹುದು, ಅದ್ರ ಉದ್ದಾಗಲ ಫಾರ್ಮ್ ತೋರಿಸಬಹುದು, ಅದ್ರ ಹೆಸರುಗಳನ್ನ ನೀವು ಗುರುತಿಸಲಿಕ್ಕೆ ಹೇಳಬಹುದು, ಏನೆಲ್ಲ ನೀವು ಅದ್ರ ಬಗ್ಗೆ ಪರಿಚಯ ಮಾಡಿಕೊಡ್ತೀರಿ. ಆದ್ರೆ ಆತ್ಮನ ಪರಿಚಯ ಮಾಡಿಕೊಡ್ಲಿಕ್ಕೆ ಆಗೋದೇ ಇಲ್ಲ. ಈ ದಿನದ ಇಂದಿನ ಈ ಕಾರ್ಯಕ್ರಮಕ್ಕೆ ಆತ್ಮಸ್ವರೂಪರಾಗಿ ಬಂದಂತಹ ಅತಿಥಿಗಳಿಗೆ ಯಾವ ಅತಿಥಿಗೆ ಆತ್ಮಸ್ವರೂಪ ಅಂತ ಕರಿತೀನಿ? ಒಂದ್ ಮೂರ್ನಾಲ್ಕು ಕ್ಲಾಸ್ ಹಿಂಗ್ ಅಟೆಂಡ್ ಆಗ್ಬಿಡೋದು. ಯಾಕಂದ್ರೆ ಅತ್ಯಂತ ಅಸಾಧಾರಣ ವಿಷಯ. ಅಂತಹ ಈ ಸುಖ ಅನ್ನುವ ವಿಷಯವೇ ಆಗಿದೆ. ಆತ್ಮ ಸುಖ ಅನ್ನುವಂತ ವಿಷಯ ಏನಿದೆಯೋ ಇದು ಹಾಗೆ ಭಾರಿ ಅಸಾಧಾರಣ. ಮುಂದುವರಿಸ್ತಾರೆ, ಸುಖಂ ಉತ್ತಮಂ ನಿರತಿಶಯಂ ಹಿ ತತ್ ಯೋಗಿ ಪ್ರತ್ಯಕ್ಷಮೇವ ನ ಜಾತಂ ಇತಿ ಅಚಂ. ಉತ್ತಮ ಸುಖಂ ಅಸಾಧಾರಣ ವಿಷಯತ್ವಾದ ಇದು ಸಾಧಾರಣ ವಿಷಯಗಳಲ್ಲಿ ಒಂದು ಅಲ್ಲದೆ ಇದ್ದರಿಂದಾಗಿ ಇದು ಹೆಚ್ಚಿನ ಸುಖವನ್ನು ಹೊಂದಿದ್ದಾಗಿದೆ. ಅದನ್ನ ಅವ್ರು ಹೇಳ್ತಾರೆ, ನಿರತಿಶಯಂ ಸುಖಂ. ಯೋಗಿ ಯಾರಿಗೆ ಸಿಗ್ತದೆ? ಯೋಗಿಗೆ ಸಿಗುತ್ತದೆ. ಅಮಾನಿತ್ವಾದಿಗಳನ್ನು ರೂಢಿಸಿಕೊಳ್ಳುವಂತಹ ಯೋಗಿಗೆ ಸಿಗುತ್ತದೆ. ಧ್ಯಾನ ಪ್ರಾಣಾಯಾಮಾದಿಗಳ ಮೂಲಕವಾಗಿ ಮನಸ್ಸನ್ನು ನಿಗ್ರಹಿಸಿಕೊಳ್ಳುವಂತಹ ಅಂತರೇಂದ್ರಿಯ ಬಾಹ್ಯೇಂದ್ರಿಯಗಳನ್ನು ನಿಗ್ರಹಿಸಿಕೊಳ್ಳುವಂತಹ ಯೋಗಿಗೆ ಇದು ಪ್ರಾಪ್ತವಾಗ್ತದೆ. ಯೋಗಿ ಪ್ರತ್ಯಕ್ಷಮೇವ, ಯೋಗಿಗಳಿಗೆ ಇದು ಸ್ಪಷ್ಟವಾಗ್ತದೆ. ಅವರ ದೃಷ್ಟಿಯಿಂದ ಹಾಗೆ ಹೇಳಿದ್ದಾದ್ರೆ ಇದು ಜ್ಞಾನಾಭ್ಯಾಸ ಅಂತ ಒಂದಿದೆಯಲ್ಲ, ಅದನ್ನ ಇವ್ರ ಬಗ್ಗೆ ಹೇಳ್ತಾರೆ. ವೇದಾಂತಿಗಳು ಸಿದ್ಧಾಂತಿಗಳು ಜ್ಞಾನ ಚಿಂತನೆಯಲ್ಲಿ ತೊಡಗಿದವರು, ಅವರೇನು ಅಭಿಪ್ರಾಯ ಪಡ್ತಾರೆ? ಅವ್ರು ಹೇಳ್ತಾರೆ, ಯೋಗಿ ಪ್ರತ್ಯಕ್ಷಮೇವ, ಯೋಗಿಗೆ ಅದು ಪ್ರತ್ಯಕ್ಷವಾಗಿದ್ದಾದರೆ ಜ್ಞಾನಿಗೆ ಅದು ಅಪರೋಕ್ಷವಾಗಿರುತ್ತೆ. ಯೋಗಿಗೆ ಅದು ಪ್ರತ್ಯಕ್ಷವಾಗಿರ್ತದೆ, ಜ್ಞಾನಿಗೇನಾಗಿರ್ತದೆ? ಅಪರೋಕ್ಷವಾಗಿರ್ತದೆ. ಇವರು ಯೋಗಿಗಳಿದ್ದಾರಲ್ಲ, ಸುಕಾಲ್ಡ್ ಸುಡೋ ಸ್ವಾಮಿಗಳು, ಸುಡೋ ಸ್ವಾಮಿಗಳು ಇವರು ತಮ್ಮ ಎಲ್ಲಾ ಸಾಧನಾ ಮಾರ್ಗಗಳನ್ನು ಪ್ರತ್ಯಕ್ಷವಾಗಿ ತಗೊಂಡು ಹೋಗ್ತಾರೆ. ಆಮೇಲೆ ಪರೋಕ್ಷದಲ್ಲಿ ನಿಲ್ಲಿಸ್ಬಿಡ್ತಾರೆ, ಪ್ರತ್ಯಕ್ಷವಾಗಿ ತಗೊಂಡು ಹೋಗ್ತಾರೆ, ಪರೋಕ್ಷದಲ್ಲಿ ನಿಲ್ಲಿಸ್ಬಿಡ್ತಾರೆ. ಉಪನಿಷತ್ತು ಡೇ ಒನ್ ದಿಂದನೇ ಅಪರೋಕ್ಷವಾಗಿ ಸ್ಟಾರ್ಟ್ ಮಾಡುತ್ತದೆ, ಅಪರೋಕ್ಷದಲ್ಲಿ ನಿಲ್ಲಿಸ್ಬಿಡ್ತಾರೆ. ಎಷ್ಟು ವ್ಯತ್ಯಾಸ ಇದೆ! ಎಲ್ಲ ಅದೇ ನಿಮ್ಮಂಗೆ ಮಾತಾಡ್ತಾರೆ ಸ್ವಾಮಿ, ಏನ್ ಮಣ್ಣು ಮಾತಾಡ್ತಾರೆ? ನಮ್ಮಂಗೆ ಮಾತಾಡೋದಂದ್ರೆ ಏನ್ರಿ? ಯಾರಂಗೆ ಯಾರು ಮಾತಾಡೋದಿಲ್ಲ, ಅವ್ರು ಹೆಂಗ್ ಮಾತಾಡ್ಬೇಕು ಹಂಗ್ ಮಾತಾಡ, ಯಾರಂಗೆ ಯಾರ್ಯಾಕೆ ಮಾತಾಡ್ಲಿಕ್ಕೆ ಹೋಗ್ತಾರೆ? ಬಹಳ ಅನುಗ್ರಹ ಇದೆ ನಿಮಗೆ, ಗುರು ಕೃಪೆ ಇದೆ, ಗುರುಗಳು ನಿಮ್ಮ ಮೂಲಕವಾಗಿ ಮಾತಾಡಿಸ್ತಾರೆ, ಇವೆಲ್ಲ ಸ್ತುತಿಪರವಾದಂತಹ ಮಾತುಗಳಷ್ಟೇ ವಿನಃ ಆನಂದ ಇದ್ದ ಆನಂದ ಚಿನ್ನ ಆನಂದ ಇಸ್ ಚಿನ್ನ ಆನಂದ ಚಿಂದ ಪಂದ ಇಸ್ ಚಿಂದ ಪಂದ ರೂಪ ಆನಂದ ಚಿಂದ ಪಂದ ಇದ್ದಾನೇನು ಬದುಕೇನ ಇನ್ನ ಚಿಂದ ಪಂದ ಅಂತಾನು ಕರೀತಾನೆ. ಕುಸ ಬರುದಿಲ್ಲ ಬಾಯಿಗೆ, ಚಿದ್ರೂಪಾನಂದ. ಯೋಗಿ ಪ್ರತ್ಯಕ್ಷಮೇವ, ವಾಸ್ತವಿಕ ಜ್ಞಾನ ಪ್ರತ್ಯಕ್ಷವೂ ಅಲ್ಲ ಪರೋಕ್ಷವೂ ಅಲ್ಲ, ಅದು ಅಪರೋಕ್ಷವು. ನ ಜಾತಂ ಇತಿ ಅಜಂ ಯಥಾ ವಿಷಯ ವಿಷಯಂ. ವಿಷಯವು ವಿಷಯವಾಗಿ ಲಭ್ಯವಾಗ್ತದೆ, ಆದ್ರಿಂದ ವಿಷಯ ಅನ್ಸಿಕೊಳ್ತದೆ. ವಿಷಯಗಳು ವಿಷಯವಾಗಿ ಲಭ್ಯವಾಗ್ತವೆ, ಆದ್ರಿಂದಲೇ ಅವಕ್ಕೆ ವಿಷಯಗಳು ಅಂತ ಕರೀತಾರೆ. ಅವುಗಳನ್ನು ವಿಷವೆಂದು ಗುರುತಿಸಿ ದೂರ ಇಟ್ಟಲ್ಲಿ, ಅವುಗಳನ್ನು ವಿಷವೆಂದು ನೀನು ದೂರ ಇಟ್ಟಲ್ಲಿ ವಿಷಯಗಳ ಪಾಶದಿಂದ ಮುಕ್ತನಾಗಿ ಅವುಗಳಲ್ಲಿಯೇ ಸ್ವಾದಿಸ್ತಾ ಇದ್ದದ್ದಾದರೆ ಸಂಸಾರ ಚಕ್ರದಲ್ಲಿ ಸಿಕ್ಕಾಕೊಂಡು ಏನು ಚಂದ ಸಾಧನ. ಡಾಕ್ಟರ್ ಹೇಳ್ತಾರೆ, ಜ್ವರ ಬಂದರೂ ಚಿಂತಿಲ್ಲ, ಜ್ವರ ನೆತ್ತಿಗಿರಬಾರ್ದು. ಜ್ವರ ಬಂದರೂ ಚಿಂತಿಲ್ಲ, ಜನ ನೆತ್ತಿಗಿರ್ಬೋದು. ವಿಷಯಗಳಿದ್ರೂ ಚಿಂತಿಲ್ಲ, ವಿಷಯಗಳು ವಿಷಯವಾಗಬಾರ್ದು. ವಿಷಯಗಳು ವಿಷಯ ಯಾವಾಗ ಆಗ್ತಾವ ಅಂದ್ರೆ ವಿಷಯವನ್ನು ಹಲೋ ಅಂತ ಕರೆದಾಗ. ಅದಕ್ಕೆ ನಾನು ಹೇಳ್ತೀನಿ, ಹಚ್ಕೋಬಾರ್ದು. ಯಾವ ಆಹಾರ, ಯಾವ ತಿನಿಸು, ಯಾವ ದೃಶ್ಯ, ಯಾವ ವ್ಯಕ್ತಿ, ಯಾವ ಘಟನೆ, ಈಗ ಹಚ್ಕೋಬಾರ್ದು. ಈಗ ವರ್ಷದನ್ನು ಕಲಿಬೇಕು. ನಾವು ಇರೇಜರ್ ತಗೊಂಡು ಎಲ್ಲಾನು ಒರೆಸ್ತೀವಿ, ಇಲ್ಲಿ ಅಂಟಿದ್ದನ್ನು ಒರೆಸಲು ತಯಾರಿಲ್ಲ. ಅವುಗಳನ್ನು ಇಲ್ಲ ಮಾಡ್ರಿ ಅಂತ ನಾವು ಹೇಳಂಗಿಲ್ಲ. ಯಾಕಂದ್ರೆ ವೇದಾಂತಕ್ಕೆ ಗೊತ್ತದ, ಅವು ಯಾವನ್ನು ಇಲ್ಲ ಮಾಡಲಿಕ್ಕೆ ಆಗದ. ಬಟ್ ಇದೇ ಮಾಡಬಹುದು ಅಂದ್ರೆ ಜೀವನದ ಚಪ್ಪಾಳೆ ಹೊಡಿ ಬರ್ತದೆ. ನಾನು ಇತ್ತ ಬಂದಿದ್ದನ್ನೆಲ್ಲ ಬ್ಯಾಂಕ್ನ ಹಾಕ್ಲಿಕ್ಕೆ ಶುರು ಮಾಡಿದೆ ಅಂತಂದು ಗಬ್ಬೆದ್ದು ಬಿಡ್ತು. ಎಲ್ಲರ ಜೀವನದಲ್ಲೂ ಅಷ್ಟೇ ಒರೆಸ್ಬೇಕು ನೋಡಿ. ಎಲ್ಲ ಒರೆಸ್ಕೊಂಡು ಒಬ್ಬರೇ ಹೆಂಗಿರ್ಬೇಕು ಸ್ವಾಮಿ? ಆನಂದವಾಗಿರ್ಲಿ ಖುಷ್. ಯಾಕೆ ಹಿಂಗಿದ್ದೆ ಅಂತ ಕೇಳೋರು ಯಾರು ಇಲ್ಲ. ಆ ಕೇಳೋರು ಇದ್ರೆ ತಲೆಬೇನೆ ನೋಡ್ಬಿಟ್ಟು ಅವ್ರ ಪಾಡಿ ಅವ್ರು ಬಿಟ್ಬಿಡೋದು. ಅರ್ಥ ಆಯ್ತಲ್ಲ, ನಮ್ಮ ಪಾಡಿ ನಮ್ಮ ಬಿಟ್ಬಿಡು. ಏನಪ್ಪ ಇಷ್ಟೆಲ್ಲ ಮಾಡೋ ಪೂರ್ವದಲ್ಲಿ ಸ್ವಾಮೀಜಿ ವಿಚಾರ ಮಾಡಬೇಕಾಗಿತ್ತು. ಈಗ ಮಾಡೋದನ್ನೆಲ್ಲ ಮಾಡಿಬಿಟ್ರೆ ಅಂತ ಯು ನೀಡ್ ಟು ರೆಸ್ಟ್ ಅಂತಂದ್ರೆ ಯು ನೀಡ್ ಟು ನೋ ವೇರ್ ಟು ರೆಸ್ಟ್, ಹೌ ಟು ರೆಸ್ಟ್, ವೈ ಟು ರೆಸ್ಟ್. ಯು ನೀಡ್ ಟು ನೋ ದಟ್. ಈಶ್ವರನಲ್ಲಿ ವಿಶ್ರಾಮಿಸುವುದನ್ನು ಕಲಿಬೇಕು. ಬ್ರಿಂಗ್ ಈಶ್ವರ ಇನ್ ಟು ಯುವರ್ ಲೈಫ್, ಗೋಲ್ಡ್ ರೆಸ್ಟಿಂಗ್ ಇನ್ ಈಶ್ವರ. ವೆರಿ ಥಾಟ್ ಪ್ರಾಸೆಸ್ ಹ್ಯಾಸ್ ಟು ಬಿ ಏನ್. ನಮ್ಮಲ್ಲಿ ಥಾಟ್ ಪ್ರಾಸೆಸ್ ಇದೆ, ಅದು ಶಬ್ದಗಳಾಗಿ ಕರ್ಮಗಳಾಗಿ ಅದು ಹೊರಗೆ ಬರ್ತದೆ. ಆ ಹೋಲ್ ಪ್ರಾಸೆಸ್ ಅನ್ನ ಈಶ್ವರ ಅಂತ ಗುರುತಿಸೋದನ್ನು ಕಲಿ. ಈಶ್ವರನಿಗಾಗಿ ಅಲ್ಲ, ಅದು ಈಶ್ವರನೇ. ಅದನ್ನೆಲ್ಲ ಅಭ್ಯಾಸ ಮಾಡ್ಲಿಕ್ಕಿರ್ತೇವೆ, ವಿಭೂತಿ ಯೋಗದನ್ನೆಲ್ಲ ಅಭ್ಯಾಸ ಮಾಡ್ತೇವೆ. ಅಷ್ಟು ಈಶ್ವರನೇ. ಇಂತಹ ಕೆಲವು ಸಾಧನೆಗಳನ್ನು ನಾವು ನಿತ್ಯವೂ ರೂಢಿನಿಟ್ಕೊಂಡ್ರೆ ನಾವು ಗೊಂದಲಗಳ ಮಧ್ಯದಲ್ಲಿಯೂ ಕೂಡ ವಿರಮಿಸೋದು ಹೇಗೆ ಅನ್ನೋದನ್ನ ಗುರುತಿಸಬೇಕಾಗ್ತದೆ. ನ ಜಾತಂ ಇತಿ ಅಜಂ, ಇವೆಲ್ಲವೂ ಜನ್ಮರಹಿತ, ಇವು ಯಾವ ಹುಟ್ಟೇ ಇಲ್ಲ, ಸೃಷ್ಟಿ ಆಗೇ ಇಲ್ಲ. ನ ಜಾತಂ ವಿಷಯ ವಿಷಯಂ, ವಿಷಯವನ್ನ ವಿಷಯವಾಗಿ ಮಾಡಿಕೊಂಡಾಗ ವಿಷಯವೂ ವಿಷಯವಾಗಿರ್ತದೆ. ನೀ ವಿಷಯವನ್ನ ಯಾಕೆ ಮಾಡ್ಕೋತೀಯಪ್ಪ ಅದನ್ನ? ವೆರಿ ಸಿಂಪಲ್. ಯಥಾ ವಿಷಯ ವಿಷಯಂ, ಹುಟ್ಟೇ ಇಲ್ಲದು ಅಜೇನ ಅನುತ್ಪನ್ನೇನ ಜ್ಞೇಯೇನ ಅವ್ಯತಿರಿಕ್ತಂ ಸತ್ ಸ್ವೇನ ಸರ್ವಜ್ಞ ರೂಪೇಣ ಸರ್ವಜ್ಞಂ ಬ್ರಹ್ಮೈವ ಸುಖಂ ಪರಿಚಕ್ಷತೆ ಕಥಯಂತಿ ಬ್ರಹ್ಮವಿದಃ. ಜನ್ಮರಹಿತವಾದದ್ದು ಇಜಿಕ್ವಲ್ ಟು ಅನುತ್ಪನ್ನ, ಹುಟ್ಟದೇ ಇದ್ದದ್ದು ತಿಳಿದುಕೊಳ್ಳಬೇಕಾದ ಆತ್ಮನನ್ನ ಹೊರತುಪಡಿಸಿ ಅವ್ಯತಿರಿಕ್ತ ಹೊರತುಪಡಿಸಿ ಇಲ್ಲ. ಮರ್ಕೋತಾರೆ ಕರೆಕ್ಟಾಗಿ, ಹುಟ್ಟದೇ ಇದ್ದದ್ದು ಇಲ್ಲವೇ ಇಲ್ಲವಾದದ್ದು ತಿಳಿದುಕೊಳ್ಳಬೇಕಾದ ಆತ್ಮನನ್ನ ಹೊರತುಪಡಿಸಿ ಬೇರೆ ಅಲ್ಲವಾದದ್ದು ಸತ್ ಸ್ವರೂಪವೇ ಆದದ್ದು ಸ್ವೇನ ತಾನೇ ತಾನಾದದ್ದು ಸರ್ವಜ್ಞ ರೂಪೇಣ ಜ್ಞಪ್ತಿ ಮಾತ್ರವಾದದ್ದು ಬ್ರಹ್ಮನೇ ತಾನು ಎನ್ನುವ ಸುಖವನ್ನ ಕಂಡುಕೊಳ್ಳುತ್ತಾನೆ. ಯಾರು? ಬ್ರಹ್ಮವಿದಃ. ಮೊದಲನೇದು ಹುಟ್ಟೇ ಇಲ್ಲ, ಬ್ರಹ್ಮನನ್ನು ಹೊರತುಪಡಿಸಿ ಇನ್ನೊಂದು ಯಾವುದೂ ಇಲ್ಲ. ನ ಅವ್ಯತಿರಿಕ್ತಂ, ಅವ್ಯತಿರಿಕ್ತ ನ ವ್ಯತಿರಿಕ್ತಂ, ಹೊರತುಪಡಿಸಿ ಬೇರೆ ಯಾವುದೂ ಇಲ್ಲ. ತಾನೇ ತಾನಾದಂತಹ ಸತ್ ಸರ್ವಜ್ಞ ರೂಪೇಣ ಜ್ಞಪ್ತಿ ಆಗಿದೆ. ಆ ಸರ್ವಜ್ಞಂ ಬ್ರಹ್ಮೈವ ಸುಖಂ, ಅದೇ ನಿಜವಾದ ಸುಖ. ಪರಿಚಕ್ಷತೆ ಅನ್ನುವುದನ್ನು ಬ್ರಹ್ಮಜ್ಞಾನಿಗಳು ತಿಳಿದಿರುತ್ತಾರೆ. 210 ಸರ್ವಃ ಅಪಿ ಅಯಂ ಮನೋನಿಗ್ರಹ ಮನೋನಿಗ್ರಹಾದಿ ಮನೋನಿಗ್ರಹ ಆದಿ ಮನೋನಿಗ್ರಹ ಆದಿ ಮೃಳ್ಳೋಹಾದಿವತ್ ಸೃಷ್ಟಿ ಉಪಾಸನಾ ಚ ಉಕ್ತ ಪರಮಾರ್ಥ ಸ್ವರೂಪ ಪ್ರತಿಪತ್ತಿ ಉಪಾಯತ್ವೇನ ನ ಪರಮಾರ್ಥ ಸತ್ಯಾ ಇತಿ ಪರಮಾರ್ಥ ಸತ್ಯಂತು. ಇದನ್ನು ಮುಗಿಸುವುದಿಲ್ಲ ನಾ ಈಗ. ಇದನ್ನು ಮುಗಿಸಿ ಮುಂದಿನ ಕ್ಲಾಸ್, ಮುಂದಿನ ಅಲಾಹತೆ ಶಾಂತಿ ಪ್ರಕರಣ ಶುರು ಮಾಡಿ ಮಾಡೋದು. ಹಾಗೆ ಮುಗಿಸಿ ಕೈ ಮುಗಿಯಂಗಿಲ್ಲ, ಸ್ವಲ್ಪ ಬಾಕಿ ಇಟ್ಟು ಕೈ ಮುಗಿತೀನಿ. ಮರದು ಬಂದು ಅದನ್ನು ಶುರು, ಅದನ್ನು ಮುಗಿಸಿಬಿಟ್ಟು ಮುಂದಿನ ಶುರು ಮಾಡಿ. ಅದೇನೆ ಕಂಟಿನ್ಯೂ ಆಗಲಿ ಅಂತ ಅಷ್ಟೇ. ಓಂ ತತ್ಸತ್ ನಾರಾಯಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೇ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೇ. ಓಂ ಶಾಂತಿ ಶಾಂತಿ ಶಾಂತಿಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಜಯ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ. ಜಯ ಶ್ರೀ ದಯಾನಂದ್ ಜೀ. ಜಯ ಶ್ರೀ ದಯಾನಂದ್.